ಈ ಕೀಟವು ಎಲೆಯ ಕೆಳಭಾಗದಲ್ಲಿ ನೂಲಿನ ಗೂಡನ್ನ ನೇಯ್ದು ಎಲೆಗಳ ಪತ್ರಹರಿತನ್ನ ತಿನ್ನೋದ್ರಿಂದ ಗರಿಗಳ ಮೇಲೆ ಒಣಹುಲ್ಲಿನ ಬಣ್ಣದ ಮಚ್ಚೆಗಳು ಉಂಟಾಗುತ್ತವೆ. ಹಾನಿಗೊಳಗಾದ ಎಲೆಯ ಭಾಗವು ಸುಟ್ಟಂತೆ ಕಾಣಿಸಿಕೊಳ್ಳುತ್ತೆ. ಇದರ ಹಾವಳಿ ಎಲ್ಲಾ ವಯಸ್ಸಿನ ಮರಗಳಲ್ಲೂ ಕಂಡುಬರುತ್ತದೆ, ಹಾಗೇನೆ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಕಪ್ಪುತಲೆ ಹುಳುವಿನ ನಿರ್ವಹಣಾ ಕ್ರಮಗಳು ಏನು ನೋಡಿದಾಗ, ತೀವ್ರವಾಗಿ ಬಾಧಿಸಿದ ಮರಗಳಲ್ಲಿ ಹುಳದ ಬಲೆಯಿರುವ ಹೊರವರ್ತುಲದ 3-4 ಗರಿಗಳನ್ನು ಕಡಿದು ಸುಟ್ಟಾಕಬೇಕು. 20 ಗೋನಿಯೋಜಸ್ ಪರತಂತ್ರ ಜೀವಿಗಳನ್ನು ಪ್ರತಿ ಮರಕ್ಕೆ 15 ದಿನಗಳಿಗೆ ಒಮ್ಮೆ 4 ಬಾರಿ ಬಿಡಬೇಕಾಗತ್ತೆ. 5% ಅಜಾಡಿರೆಕ್ಟಿನ್ ಇರುವ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ ಅನ್ನು ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಸಿಂಪರಣೆ ಮಾಡಬಹುದಾದ ಮರಗಳಿಗೆ 0.1 ಮಿಲಿಲೀಟರ್ ಕ್ಲೋರಾಮ್ ತಿಲಿ ನೀಲಿಪ್ರೋನ್ ಅಥವಾ 1 ಮಿಲಿಲೀಟರ್ ಡೈಕ್ಲೋರಾ ವಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಗರಿಗಳಿಗೆ ಸಿಂಪರಣೆಯನ್ನ ಮಾಡಬೇಕು. 7.5 ಮಿಲಿಲೀಟರ್ ಅಜಾಡಿರೆಕ್ಟಿನ್ ಇದನ್ನ 7.5 ಮಿಲಿಲೀಟರ್ ನೀರಿನಲ್ಲಿ ಸೇರಿಸಿ ಪ್ರತಿ ಗಿಡಕ್ಕೆ ವರ್ಷದಲ್ಲಿ 3 ಬಾರಿ ಅಂತಂದ್ರೆ ಜನವರಿ, ಏಪ್ರಿಲ್ ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೇರಿನ ಮೂಲಕ ಉಪಚಾರವನ್ನ ಮಾಡಬೇಕು. ಮರಗಳಿಗೆ ಚೇತರಿಸಿಕೊಳ್ಳಲು ಉತ್ತಮವಾದ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೇನೆ ಶಿಫಾರಸು ಮಾಡಿದ ಸಾವಯವ ಇಲ್ಲವೇ ಜೈವಿಕ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಗೇನೆ ಟ್ರೈಕೋಡರ್ಮಾ ಜೀವಾಣುವನ್ನ ಒದಗಿಸಬೇಕಾಗತ್ತೆ. ಗೋನಿಯೋಜಸ್ ಪರತಂತ್ರ ಜೀವಿಗಳನ್ನು ತೋಟಗಾರಿಕೆ ಇಲಾಖೆಯಿಂದ ಉಚಿತವಾಗಿ ನೀಡಲಾಗುತ್ತೆ. ರೈತರು ಇದನ್ನು ಪಡೆದುಕೊಂಡು ತಮ್ಮ ತೋಟದಲ್ಲಿರುವ ತೆಂಗಿನ ಮರಗಳಿಗೆ ಬಿಡೋದ್ರಿಂದ ತೆಂಗಿನಲ್ಲಿ ಕಂಡುಬರುವ ಕಪ್ಪು ತಲೆ ಹುಳುವಿನ ನಿರ್ವಹಣೆಯನ್ನ ಮಾಡಬಹುದು. ರೈತ ಬಾಂಧವರೇ, ತೆಂಗಿನಲ್ಲಿ ಕಂಡುಬರುವ ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳ ಕುರಿತಂತೆ ವಿಚಾರಗಳನ್ನು ಗಮನಿಸಿದ್ರಲ್ಲ, ಈಗ ಕೇಳೋಣ ರೂಗೋಸ್ ಸುರುಳಿಯಾಕಾರದ ಬಿಳಿ ನೊಣದ ನಿಯಂತ್ರಣ ಕ್ರಮಗಳ ಕುರಿತಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂಥೇಳಿ. ಈ ರೋಗದ ಪ್ರಮುಖ ಲಕ್ಷಣಗಳು ಹೀಗಿದೆ. ಮರಿಗಳು ಹಾಗೂ ಪ್ರೌಢ ಕೀಟಗಳು ಸತತವಾಗಿ ಎಲೆಗಳ ಕೆಳಭಾಗದಲ್ಲಿ ಕುಳಿತು ರಸವನ್ನು ಹೀರುತ್ತವೆ. ಆದ್ರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಮುದುರುಕೊಳ್ತವೆ. ಹಾಗೇನೆ ಕ್ರಮೇಣವಾಗಿ ಒಣಗಲು ಪ್ರಾರಂಭವನ್ನ ಮಾಡುತ್ತವೆ. ಕೀಟಗಳು ಸಿಹಿಯಾದ ಜೇನಿನ ಪ್ರಮಾಣವನ್ನು ವಿಸರ್ಜನೆ ಮಾಡೋದ್ರಿಂದ ಬೂದು ಬಣ್ಣದ ಶಿಲೀಂಧ್ರ ಬೆಳೆದು ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗೋದ್ರಿಂದ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗುತ್ತೆ. ಈ ಕೀಟದ ನಿಯಂತ್ರಣಕ್ಕಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ, ಕೀಟಬಾಧೆಗೆ ಒಳಪಟ್ಟ ಗಿಡಗಳ ಎಲೆಗಳನ್ನು ಕಿತ್ತು ತೆಗೆದುಹಾಕಬೇಕಾಗುತ್ತೆ. ಚಿಕ್ಕ ತೆಂಗಿನ ಗಿಡಗಳ ಎಲೆಗಳ ಮೇಲೆ 1% ಸ್ಟ್ರಾಚ್ ಅಥವಾ ಗಂಜಿ ತಿಳಿಯನ್ನ ಸಿಂಪರಣೆಯನ್ನ ಮಾಡಬೇಕು. ಹಳದಿ ಬಣ್ಣದ ಬಲೆಗಳು ಅಥವಾ ಹಳದಿ ಬಣ್ಣದ ಡ್ರಾಯಿಂಗ್ ಪೇಪರ್ಗೆ ಹರಳೆಣ್ಣೆ ಹಚ್ಚಿ ಅಲ್ಲಲ್ಲಿ ತೋಟದಲ್ಲಿ ನೇತುಹಾಕಬೇಕಾಗತ್ತೆ. ಹಳದಿ ಬಣ್ಣವು ಕೀಟಗಳನ್ನು ಆಕರ್ಷಣೆ ಮಾಡೋದ್ರಿಂದ ಕೀಟಗಳು ಬಲೆಗಳಿಗೆ ಅಂಟಿಕೊಳ್ಳುತ್ತವೆ. ರೂಗೋಸ್ ಕೀಟಬಾಧೆಯನ್ನು ನಿಯಂತ್ರಿಸಲು 0.5% ಬೇವಿನ ಎಣ್ಣೆಯನ್ನು ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ಯಾವುದೇ ಕೀಟನಾಶಕಗಳನ್ನು ಸಿಂಪಡಿಸದೆ ಪರಾವಲಂಬಿ ಕೀಟಗಳ ವೃದ್ಧಿಗೆ ಪ್ರೋತ್ಸಾಹವನ್ನ ಮಾಡಬಹುದು. ಎನ್ಕಾರ್ಸಿಯಾ ಗ್ವಾಡೆಲೋಪೆ ಅಥವಾ ಎನ್ಕಾರ್ಸಿಯಾ ಡಿಸ್ಪಾರ್ಸಾ ಎಂಬ 2 ಪರಾವಲಂಬಿ ಕೀಟಗಳು ಬಿಳಿ ನೊಣದ ಮೊಟ್ಟೆಗಳನ್ನು ತಿಂದು ಬದುಕೋದ್ರಿಂದ ಈ ಕೀಟಗಳ ಸಂತತಿ ಬೆಳೆಯುವಂತೆ ಮಾಡಬೇಕಾಗಿರೋದ್ರಿಂದ ಕೀಟನಾಶಕಗಳ ಬಳಕೆಯನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ತೋಟದ ಪರಿಸರದಲ್ಲಿ ಕಪ್ಪು ಶಿಲೀಂಧ್ರವನ್ನ ಭಕ್ಷಿಸುವ ಜೀರುಂಡೆಗಳನ್ನ ಸಂರಕ್ಷಣೆಯನ್ನ ಮಾಡಬೇಕು. ಮರಗಳಿಗೆ ಚೇತರಿಸಿಕೊಳ್ಳಲು ಉತ್ತಮವಾದ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೇನೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಜೈವಿಕ ಇಲ್ಲವೇ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳನ್ನು ಹಾಗೇನೆ ಟ್ರೈಕೋಡರ್ಮಾ ಜೀವಾಣುವನ್ನು ಒದಗಿಸೋದು ಬಹಳ ಒಳ್ಳೆಯದು. ರೈತ ಬಾಂಧವರೇ, ತೆಂಗಿನ ಬೆಳೆಯಲ್ಲಿ ರೂಗೋಸು ಸುರುಳಿಯಾಕಾರದ ಬಿಳಿ ನೊಣದ ನಿಯಂತ್ರಣ ಕ್ರಮ ಕುರಿತಂತೆ ವಿಚಾರವನ್ನ ಗಮನಿಸಿದ್ರಲ್ಲ, ತೆಂಗಿನಲ್ಲಿ ಕಂಡುಬರುವ ಕಪ್ಪು ತಲೆ ಹುಳುವಿನ ನಿರ್ವಹಣೆ, ಹಾಗೇನೆ ತೆಂಗಿನ ಬೆಳೆಯಲ್ಲಿ ಕಾಣಿಸುವ ರೂಗೋಸು ಸುರುಳಿಯಾಕಾರದ ಬಿಳಿ ನೊಣದ ನಿಯಂತ್ರಣದ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳು ಹಾಗೇನೆ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಂಡುಬರುವ ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳು ಹಾಗೇನೆ ತೆಂಗಿನ ಬೆಳೆಯಲ್ಲಿ ಕಂಡುಬರುವ ರೂಗೋಸ್ ಸುರುಳಿಯಾಕಾರದ ಬಿಳಿ ನೊಣ ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತಂತೆ ವಿಚಾರಗಳನ್ನು ತಿಳ್ಕೊಂಡ್ರೆ ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ.